ಸೋತರೆ ನಿಲ್ಲಿಯಾದಕ್ಕೆ ನನ್ನಂಥವರ ಗತಿಯೇನು? ಸ್ತ್ರೀಯರೆ ಸೋತರೆ ನಿಲ್ಲಿಯಾದಕ್ಕೆ ನನ್ನಂಥವರ ಗತಿಯೇನು? ಚೆಲುವನು ನೀ ಚೆಲ್ಲುತ್ತಾ ನಗೆಯಲಿ ನೀ ಕೊಲ್ಲುತ್ತಾ ಮೆರವಣಿಗೆ ಹೊರಟಿರಲು ನನ್ನ ಪಾಡೇನು? ಜೋಪಾನ ಕಂಡೋರ ಕಣ್ಣು ತಾಕೀತು ಅದನ್ನು ಕಂಡು ಈ ಹೃದಯ ನಿಂತೀತು. ಜೋಪಾನ ತಲುಪಿತು ಎಂದೋ ಹೊಸದೇನು? ಮನಸ್ಸಿನ ಮಾತನು ತಿಳಿಸಲೆನಾನು. ತಲುಪಿತು ಎಂದೋ ಹೊಸದೇನು? ಹೇಳುವುದೇನಿತೋ ಉಳಿದಿದೆ ಇನ್ನು. ಮೊದಲಿನ ರಾತ್ರಿಗೆ ಇರಲಿನ್ನು ಕಂಬೆಲರಿನ ಸೆರಗಲಿ, ಕಂಬೆಲರಿನ ಸೆರಗಲಿ. ಹೊಸ ಕವಿತೆ ಹೊಸ ಗೀತೆ ಕೋಳಿ ಹಾಡೋಣ. ಜೋಪಾನ ಕಂಡೋರ ಕಣ್ಣು ತಾಕೀತು ಅದನ್ನು ಕಂಡು ಈ ಹೃದಯ ನಿಂತೀತು. ಜೋಪಾನ